ಇದೇ 12ರಿಂದ ಹುಬ್ಬಳ್ಳಿಯಲ್ಲಿ ರಾಷ್ಟೀಯ ಯುವಜನೋತ್ಸವ ಆಯೋಜನೆ, ಡಾ ಶಾಲಿನಿ ರಜನೀಶ್. 23 ಲಕ್ಷ ಬಿಪಿಎಲ್ ಕುಟುಂಬಗಳಿಗೆ 75 ಯೂನಿಟ್ ಉಚಿತ ವಿದ್ಯುತ್, ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ರಾಗಿಯಿಂದ ಆರೋಗ್ಯ ರಾಗಿ. ಈ ಕುರಿತು ಮಾತನಾಡುತ್ತಾರೆ ಶ್ರೀ ಬಸವಾನಂದ ಸ್ವಾಮೀಜಿಯವರು. ಕೇಳುಗರೆ, ಧಾರವಾಡ ಸಮೀಪ ಮನುಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಪೂಜ್ಯ ಬಸವಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಬಸವಾನಂದ ಸ್ವಾಮೀಜಿಯವರು ಅಂಧರು, ಆದರೆ ಜಗತ್ತನ್ನು ತುಂಬ ಚೆನ್ನಾಗಿ ಅರಿತಿದ್ದಾರೆ. ಬರವಣಿಗೆಯಲ್ಲೂ ನಿಪುಣರು, ಕಾಯಕದಲ್ಲೂ ಕಮ್ಮಿಯಿಲ್ಲ. ಇವತ್ತು ನಮ್ಮ ಜೊತೆಗೆ ರಾಗಿ ಬಗ್ಗೆ ಅವರು ತಿಳಿದಿರೋದು ಏನು ಅಂತ ಅಂದ್ಕೊಂಡು ತಿಳಿಸ್ತಿದ್ದಾರೆ. ಸ್ವಾಮೀಜಿಗಳೇ, ರಾಗಿ ಬಗ್ಗೆ ಉಪಯುಕ್ತವಾದ ಅಂಶಗಳನ್ನು, ವಿಚಾರಗಳನ್ನು ತಾವು ಪ್ರಸ್ತಾಪ ಮಾಡಬೇಕು. ತುಂಬ ಸಂತೋಷ. ರಾಗಿ ಬಗ್ಗೆ ಮಾತಾಡೋದು ಅಂತಂದ್ರೆ ನಮ್ಮ ತಾಯಿ ಬಗ್ಗೆ ಮಾತಾಡೋದಷ್ಟೇ ಸಂತೋಷ ಆಗತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಾನು ಸಣ್ಣ ಹುಡುಗನಿಂದ, ಈಗ ನಾನು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನಲ್ಲಿ ಮನಗುಂಡಿನಲ್ಲಿ ಇದ್ರು ಕೂಡ ನನ್ನ ಹುಟ್ಟೂರು ಹಾಸನ ಜಿಲ್ಲೆ. ಹಾಗಾಗಿ ನಾನು ರಾಗಿ ಮುದ್ದೆ ಊಟ ಮಾಡ್ಕೊಂಡೆ ಬೆಳೆದೆ. ಮುಂದೆ ಮೈಸೂರಿನಲ್ಲಿ ಓದುವಾಗ್ಲೂ ಪ್ರತಿ ದಿವಸ ರಾಗಿ ಮುದ್ದೆನೆ. ಯಾವತ್ತಾದ್ರೂ ಸ್ಪೆಷಲ್ ಊಟ ಇದ್ದಿದ್ ಬಿಟ್ರೆ ರಾಗಿ ಮುದ್ದೆನೆ. ಆಮೇಲೂ ಕೂಡ ನಾನು ಕಾಲೇಜ್ ಮುಗಿಸಿ ಅಧ್ಯಾತ್ಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ನೆಲೆಸೋ ಹೊತ್ತಿಗೆ ನಮ್ಮ ದೇಶಕ್ಕೆ ಅಥವಾ ಕರ್ನಾಟಕದ ಕೆಲವು ಭಾಗದಲ್ಲಿ ರಾಗಿ ಮಹತ್ವ ಬಹಳ ಹೆಚ್ಚಾಗಿತ್ತು. ಯಾಕಂದ್ರೆ ಶುಗರ್ ಜಾಸ್ತಿ ಆಗಿದ್ರಿಂದ ರಾಗಿ ಉಪಯೋಗಿಸ್ಬೇಕು, ರಾಗಿ ಉಪಯೋಗಿಸ್ಬೇಕು ಅನ್ನುವ ಕೂಗು ಬೆಂಗಳೂರಿಂದ ಬೀದರ್ವರೆಗೆ ಕೇಳಿಸ್ತಾ ಇತ್ತು. ಆಮೇಲೆ ಅಧ್ಯಯನ ಮಾಡುವಾಗ ರಾಗಿ ಬಗ್ಗೆ ನನಗೆ ತುಂಬಾ ಸಂತೋಷ. ಅದಕ್ಕಿಂತ ನನಗೆ ಚಿಕ್ಕುಡಿನಲ್ಲಿ ನೆನಪಿರೋದೇನು ಅಂತಂದ್ರೆ, ಚಿಕ್ಕುಡಿನಲ್ಲಿ ನಮ್ಮಣ್ಣ ಒಬ್ರು ಇದ್ರು, ಅಡಿಗೆ ಮಾಡ್ಕೊಡ್ತಾ ಇದ್ರು ತಾಯಿ ತಂದೆ ಇಲ್ದಿದ್ದಾಗ. ರಾಗಿ ಮುದ್ದೆ ಮಾಡ್ಬಿಟ್ಟು ಮೆಣಸಿನ್ಕಾಯಿನ ಖಾರನ ಅದ್ರ ಜೊತೆಗೆ ಅರ್ದು ಬಿಡ್ತಾ ಇದ್ರು. ಮುದ್ದೆನ ಅದನ್ನ ಕೂಡಿಸಿ ಚೆನ್ನಾಗಿ ಕಲಸ್ಬಿಡ್ತಿದ್ರು. ಕಲಸಿ ತಿಂದ್ರೆ ಇಷ್ಟು ಆನಂದ ಆಗ್ತಿತ್ತು. ಅದು ಬೀಸಿದ ರಾಗಿ, ಅದು ಅದನ್ನ ಸಾರಿನ ಜೊತೆ ಹೆಂಗ್ ನಾವು ನುಂಗ್ತೀವಲ್ಲ ಆತರ ನುಂಗಂಗಿಲ್ಲ. ಚಿಕ್ಕ ಹುಡುಗರು ಇದ್ವಿ ನಾವು, 6 ವರ್ಷ 5 ವರ್ಷ ಹುಡುಗರು ನಾವೆಲ್ಲ 7 ವರ್ಷ ಒಳಗಡೆ. ನನಗ್ ಚೆನ್ನಾಗಿ ನೆನಪಿದೆ ಆ ಬೀಸಿದ ರಾಗಿ ಹಿಟ್ಟಿನ ಆ ಖಾರ ಮುದ್ದೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸಿ ಉಂಡೆ ಮಾಡ್ಕೊಡೋರು. ಅದನ್ನ ಕಡ್ಕೊಂಡ್ ಕಡ್ಕೊಂಡ್ ತಿನ್ನೋದು, ನುಂಗಂಗಿಲ್ಲ, ಅಗಿಬೇಕು ಅದನ್ನ. ಆ ರುಚಿ ಪ್ರಾಯಶಃ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ. ಮೈಸೂರಲ್ಲಿ ಮುದ್ದೆ ಊಟ ಮಾಡಿದೆ. ಆಮೇಲೆ ಮೈಸೂರು ಸ್ಪೆಷಲ್ ಅಂದ್ರೆ ಆಲೂಗಡ್ಡೆ ಬದನೆಕಾಯಿ ಕಡಲೆಕಾಳು ಸಾರು ಮಾಡ್ಬಿಟ್ಟು ಮುದ್ದೆ ಕೊಟ್ಬಿಟ್ರೆ ನಮಗೆ ಎಷ್ಟು ಸಂತೋಷ ಅಂತಂದ್ರೆ ಅದ್ರ ಮುಂದೆ ಯಾವ ಫೀಸ್ಟು ಇಲ್ಲ ಅಂತ ಸಂತೋಷ ಆಗ್ತಾ ಇತ್ತು. ಇವಾಗ್ಲೂ ಕೂಡ ಧಾರವಾಡದಲ್ಲಿ ಇದ್ರು ನಾನು ತುಂಬಾ ತರಕಾರಿ ಸಾರು ಮಾಡಿಸ್ಬಿಟ್ಟು ಜೊತೆಗೆ ಮುದ್ದೆ. ಅವತ್ತು ಯಾರಾದ್ರೂ ಸ್ವೀಟ್ ಬೇಕಂತ ಕೇಳಿದ್ರೆ ನಾನು ಸ್ವೀಟ್ ತಿಂದ್ರೆ ರಾಗಿಗೆ ಅವಮಾನ ಮಾಡ್ದಂಗೆ ಅಂತ ಅನ್ಕೊಂತೀನಿ ನಾನು. ಅವತ್ ನಾನು ಸ್ವೀಟ್ ತಿನ್ನಕ್ ಮನ್ಸೇ ಆಗೋದಿಲ್ಲ, ಅಷ್ಟು ರಾಗಿ ಮುದ್ದೆ ಬಗ್ಗೆ ಪ್ರೀತಿ. ಪ್ರಾಯಶಃ ದಿವಸ ರಾಗಿ ಮುದ್ದೆ ತಿಂದ್ರೆ ಅಷ್ಟು ಪ್ರೀತಿ ಬರುತ್ತಿಲ್ಲ ನನಗ್ ಗೊತ್ತಿಲ್ಲ. ನಾನು ಇಲ್ಲಿ ರೊಟ್ಟಿ ಚಪಾತಿ ಮತ್ತು ಬೇರೆ ಬೇರೆ ಸಿರಿಧಾನ್ಯಗಳೆಲ್ಲ ತಿಂತ ತಿಂತ ವಾರದಲ್ಲಿ ಎರಡು ಸಾರಿ ಅಥವಾ ಮೂರು ಸಾರಿ ನನ್ನ ಮುದ್ದೆ ತಗೊಳ್ತೀನಿ. ಹಾಗಾಗಿ ಅವತ್ತು ತುಂಬಾ ಖುಷಿ ಅಂತ ಅನ್ಸುತ್ತೆ. ಗಿರಣಿಯಲ್ಲಿ ಹಾಕಿದ ಹಿಟ್ಟಿಗಿಂತಲೂ ಬೀಸಿದ ರಾಗಿ ಹಿಟ್ಟು ತುಂಬಾ ರುಚಿ ಇರುತ್ತೆ ಅಂತ ನನ್ನ ಮನಸ್ಸಿನಲ್ಲ ಅನ್ಸಿತ್ತು. ಹೌದು, ಮೈಸೂರು ಹಾಸ್ಟೆಲ್ ಅಲ್ಲಿ ನಾನು ಊಟ ಮಾಡಿದಾಗ ನಮ್ ತಾಯಿ ಕೇಳ್ತಿದ್ದೆ, ನಾನು ಮೈಸೂರಿಗೆ ಹೋಗಿ ಬರೋ ಹೊತ್ತಿಗೆ ಇಲ್ಲೂ ಬೀಸೋದು ಹೊರಟೋಗ್ಬಿಟ್ಟಿತ್ತು, ಹಳ್ಳಿಗಳಲ್ಲಿ ಗಿರಣಿಗಳು ಬಂದ್ಬಿಟ್ಟಿದ್ವು 80ನೇ ಇಸ್ವಿಯಲ್ಲಿ. ಅವಾಗ ಏನಮ್ಮ ಇಷ್ಟು ರುಚಿ ಇಲ್ವಲ್ಲ, ಬೀಸಿದ್ರ ಹಾಗೆ ರುಚಿ ಅನ್ಸಲ್ವಲ್ಲ ಅಂತ ಅಂತಿದ್ದೆ. ಅಷ್ಟರ ಮಟ್ಟಿಗೆ ನನಗೆ ನೆನಪಿದೆ ಅದು ಚೆನ್ನಾಗಿ ಅದು. ಮತ್ತು ಇನ್ನು ರಾಗಿ ಅಂಬ್ಲಿ, ಅಂಬ್ಲಿ ಅಂದ್ರೆ ರಾಗಿದೆ ಆ ಕಡೆ ಭಾಗದಲ್ಲಿ. ಹೌದು, ಜೋಳದ ಅಂಬ್ಲಿ ನಾವು ನೋಡಿದ್ದು ಉತ್ತರ ಕರ್ನಾಟಕಕ್ಕೆ ಬಂದ್ಮೇಲೆನೆ. ಅಂಬ್ಲಿ ಅಂತಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ರಾಗಿದೇನೆ. ಬರಾಯಿಷ ಬಸವಣ್ಣವ್ರ ವಚನದಲ್ಲಿ ಒಂದ್ ಬರುತ್ತೆ, ಹಾಲ ನೇಮ ಹಾಲ ಕೆನೆಯ ನೇಮ, ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ, ಬೆಲ್ಲದ ನೇಮ, ಬೆಣ್ಣೆಯ ನೇಮ, ಅಂಬಲಿಯ ನೇಮದವರ ನಾರನ್ನು ಕಾಣೆನು. ಕೂಡಲ ಸಂಗಮ ದೇವರಲ್ಲಿ ಅಂಬಲಿಯ ನೇಮದಾತ ನಮ್ಮ ಮಾದಾರ ಚೆನ್ನಯ್ಯ. ಮಾದಾರ ಚೆನ್ನಯ್ಯನವರು ಮೊದಲು ತಮಿಳುನಾಡು ಕಂಚಿನಲ್ಲಿದ್ರು ಕಲ್ಯಾಣಕ್ಕೆ ಬರಕ್ ಮುಂಚೆ. ಮತ್ತೆ ನಾನು 50 ವರ್ಷದ ಹಿಂದಿನ ಅಜ್ಜದೇರನ್ನು ಭೇಟಿಯಾದಾಗ ಧಾರವಾಡ ಜಿಲ್ಲೆಯಲ್ಲೂ ಕೂಡ ರಾಗಿ ಬೆಳೀತಾ ಇದ್ರಂತೆ ಹೇಳ್ತಿದ್ರು ಅವರು. ನಮ್ಮೆಲ್ಲ ರಾಗಿ ಬೆಳೀತಿದ್ರು, ಇತ್ತೀಚೆಗೆ ಬೆಳೆ ನಿಲ್ಸ್ಬಿಟ್ಟಿದೀವಿ. ನಾವೆಲ್ಲ ರಾಗಿ ಮುದ್ದೆ ಊಟ ಮಾಡ್ತಿದ್ವಿ, ಅಂಬ್ಲಿ ಊಟ ಮಾಡ್ತಿದ್ವಿ ಅಂತ ನಾನು 95ರಲ್ಲಿ ಧಾರವಾಡಕ್ಕೆ ಬಂದಾಗ ಸಲ್ಕನಕೊಪ್ಪಕ್ಕೆ ಬಂದಾಗ ಹೇಳ್ತಾ ಇದ್ರು. ಅಂದ್ರೆ ಈ ಭಾಗ ಪೂರ್ಣ ನಮ್ಮ ದಕ್ಷಿಣ ಭಾರತವೇ ರಾಗಿಮಯ ಆದಂತ ಒಂದು ಕಾಲ ಇತ್ತು ಅಂತ ಕಾಣುತ್ತೆ ಹಿಂದೆ. ಈ ರಾಗಿ ಬಗ್ಗೆ ಕನಕದಾಸರು ಕೂಡ ಒಂದು ರಾಮಧಾನ್ಯ ಚರಿತೆ ಅಂತಾನೆ ಬರೆದ್ಬಿಟ್ಟಿದ್ದಾರೆ. ಕನಕದಾಸರದ್ದೊಂದು ಪೂರ್ಣ ಅವ್ರದ್ದೊಂದು ಕೃತಿನೇ ರಾಗಿ ಬಗ್ಗೆ, ರಾಮಧಾನ್ಯ ಚರಿತೆ ಅಂತೇಳಿ. ನಾನು ಓದಿಲ್ಲ ಅದನ್ನ, ಕೇಳಿದೀನಿ ರಾಮಧಾನ್ಯ ಚರಿತೆ ಅನ್ನೋದ್ರಲ್ಲಿ ರಾಗಿ ಮಹತ್ವವನ್ನು ವಿವರಿಸಿದ್ದಾರೆ ಅಂತ ಕೇಳಿದೀನಿ. ಇನ್ನು ಪುರಂದ್ರದಾಸರು ರಾಗಿ ತಂದಿರ್ಯಾ ಭಿಕ್ಷಕ್ಕೆ ರಾಗಿ ತಂದಿರ್ಯಾ ಅಂತ ಹೇಳ್ತಾರೆ. ಅದನ್ನ ಇನ್ನೂ ಶ್ಲೇಷಿಯಾಗಿ ಬಳಸ್ಕೊಂಡು ಆಶೀರ್ವಾದ ಮಾಡೋ ರೂಪದಲ್ಲಿ ಅಥವಾ ಅವ್ರಿಗೆ ಬುದ್ಧಿ ಹೇಳೋ ರೂಪದಲ್ಲಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು, ರಾಗಿನೂ ಹೊಗಳದಂಗ ಆಯ್ತು. ಹೌದು, ಆ ಜನರಿಗೆ ಅವ್ರಿಗೊಂದು ಜೀವನ ಮೌಲ್ಯ ಪಾಠ ಹೇಳದಂಗ ಆಯ್ತು. ಹೌದು, ಆ ತರದ್ದು ಪುರಂದ್ರದಾಸರದ್ದು ಒಂದು ದೇವ್ರ ನಾಮ ಇದೆ. ಹೀಗೆ ರಾಗಿಯ ವೈಶಿಷ್ಟ್ಯ ಇವತ್ತಿನಲ್ಲ, ಹೌದು, ಸಾವಿರಾರು ವರ್ಷಗಳ ಹಿಂದೆ. ಮತ್ತೆ ಪ್ರಾಯಶಃ ಈ ರಾಗಿ ಅಂತ ಹೆಸರಿಟ್ಟಿದಾರಲ್ಲ, ಆ ಹೆಸರಿನಲ್ಲೇ ಬಹಳ ವಿಶೇಷ ಇದೆ ಅಂತ ಅನ್ಸುತ್ತೆ ನನಗೆ. ರಾಗ ಅಂದ್ರೆ ಅತ್ಯಂತ ಪ್ರೀತಿ. ನಮ್ಮ ಆಧ್ಯಾತ್ಮ ಕ್ಷೇತ್ರದಲ್ಲಿ ಬರ್ತದೆ ರಾಗ ದ್ವೇಷ ಅಂತ ಹೇಳ್ಬಿಟ್ಟು. ಎಲ್ಲಿ ತುಂಬಾ ಪ್ರೀತಿ ಇರ್ತದ ಅಂದ್ರೆ ಹೆಚ್ಚು ಕಡಿಮೆ ಕುರುಡು ಪ್ರೇಮ ಅಂತ ಹೇಳ್ತೀವಲ್ಲ, ಅದಕ್ಕೆ ರಾಗ ಅಂತ ಕರೀತಾರೆ. ಪ್ರಾಯಶಃ ಮೊದಲು ಆ ಪುಣ್ಯಾತ್ಮ ಯಾರೋ ಋಷಿ ಸದೃಶ ವ್ಯಕ್ತಿಯ ರಾಗಿ ಅಂತ ಹೆಸರಿಟ್ಟವನು. ಅದು ಎಷ್ಟು ಸಾವಿರ ವರ್ಷದಿಂದ ಇಟ್ಟನೋ ಅಂದ್ರೆ ಅತ್ಯಂತ ಪ್ರೀತಿಗೆ ಪಾತ್ರವಾದದ್ದು ಇದು ರಾಗಿ ಅಂತ. ನಮ್ಮ ರೈತರು ಇವತ್ಗೂನು ಕೂಡ ರಾಗಿ ಮುದ್ದೆ ಇಲ್ಲದೆ ಊಟನೇ ಮಾಡೋದಿಲ್ಲ ಅಂತ ಕಾಣಿಸುತ್ತೆ ಆ ಕಡೆ. ಊಟನು ಮಾಡಲ್ಲ ಅಥವಾ ದುಡಿಮೆಗೆ ಹೋಗಲ್ಲ, ದುಡಿಮೆಗೆ ಹೋಗಲ್ಲ. ಅಕಸ್ಮಾತ್ ಏನೋ ಒಂದು ಕುರುಡು ನಂಬಿಕೆನೋ ಸೋಮಾರಿತನೋ ಅಥವಾ ದುಶ್ಚಟನೋ ರಾಗಿ ಬಿಟ್ರೆ ಅವ್ರಿಗೆ ಆದಷ್ಟು ಬೇಗ ಶುಗರ್ ಬರೋ ಸಾಧ್ಯತೆ ಇದೆ ಅಂತ ನನಗೆ ಅನ್ಸುತ್ತೆ. ಇವತ್ತು ರೈತರುಗಳಿಗೂ ಶುಗರ್ ಬರ್ತಾ ಇದೆ. ಹೌದು, ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರಾಗಿ ಉಪೇಕ್ಷೆ ಮಾಡಿದ್ದು, ಜೊತೆಗೆ ದುಡಿಮೆ ಉಪೇಕ್ಷೆ ಮಾಡಿದ್ದು, ಎಲ್ಲದಕ್ಕೂ ಯಂತ್ರಗಳು ಇದನ್ನ ಮಾಡಿದ್ರಿಂದ ಪ್ರಾಯಶಃ ರೈತರಿಗೆ ಶುಗರ್ ಬರಲಿಲ್ಲ, ರೈತರಿಗೆ ಖಂಡಿತ ಶುಗರ್ ಬರಬಾರ್ದು ಅಂತ ಪ್ರೀತಿಗೆ ಪಾತ್ರವಾದ ಧಾನ್ಯ ರಾಗಿ. ದಾಸರ ಕಡೆಯಿಂದ ಹೊಗಳಿಸ್ಕೊಂಡು, ಶರಣರ ಕಡೆಯಿಂದ ಹೊಗಳಿಸ್ಕೊಂಡು ಅಂತ ರಾಗಿಯನ್ನ ಕುರಿತಾಗಿ ಏನು ನೀವು ಮಾತಾಡಿಸ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಒಂದು ಮಾತು ಬರ್ಸ್ದೆ, ಮತ್ತೆ ಕೇಳೋರು ಗಮನಿಸ್ಬೇಕು, ರಾಗಿ ಬಗ್ಗೆ ಮಾತಾಡೋದ್ರೆ ನಮ್ಮ ತಾಯಿ ಬಗ್ಗೆ ಮಾತಾಡ್ದಂಗೆ, ನಮ್ಮ ತಾಯಿ ಮತ್ತು ನನ್ನ ರಾಗಿ ಎರಡು ಅತ್ಯಂತ ಪ್ರೀತಿಸೋದಂತ ಅನ್ಕೋಬಹುದು ನಾನು. ಹೌದು, ಆರೋಗ್ಯ ರಕ್ಷಣೆಯಲ್ಲಿ ರಾಗಿಯದ್ದು ದೊಡ್ಡ ಪಾತ್ರ. ಹೌದು, ತಾಯಿಯ ಸ್ಥಾನ, ತಾಯಿಯ ಸ್ಥಾನ. ಎಲ್ಲಾ ಧಾನ್ಯಗಳನ್ನ ನಾವು ಮುಂದಿಟ್ಕೊಂಡ್ರೆ ಇದಕ್ಕೆ ಅಗ್ರಸ್ಥಾನ. ಹೌದು, ಆದ್ರೆ ಇನ್ನೊಂದು ಸಂಗತಿ ನನಗೆ ಈ ಗಮನಕ್ಕೆ ಬಂದಿರೋದೇನಪ್ಪಾ ಅಂತಂದ್ರೆ, ಆರೋಗ್ಯದ ತೊಂದರೆ ವಿಶೇಷವಾಗಿ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ರೆ ಡಾಕ್ಟರ್ ರಾಗಿ ತಿನ್ಬೇಡಿ ಅಂತ ಹೇಳ್ತಾರೆ. ಅವಾಗ ನಾವು ತಿನ್ಬೇಕು ಅಂದ್ರೂ ಕೂಡ ರಾಗಿ ತಿನ್ನಕಾಗಲ್ಲ, ವಯಸ್ಸಾಯ್ತು, ಕಿಡ್ನಿ ಪ್ರಾಬ್ಲಮ್ ಬರೋದ್ ಬೇಡ ಯಾರಿಗೂ. ಸರಿಯಾಗಿ ನಾವು ಪ್ರಕೃತಿ ಅನುಸಾರವಾಗಿ ಮತ್ತು ನೈಸರ್ಗಿಕ ಸಾವಯವ ಕೃಷಿಗೆ ಅನುಸಾರವಾಗಿ ನಡ್ಕೊಂಡ್ರೆ ಖಂಡಿತ ಕಿಡ್ನಿ ಪ್ರಾಬ್ಲಮ್ ಬರಲ್ಲ. ಹೌದು, ಇನ್ನೊಂದು ರೀತಿಯಲ್ಲಿ ಹೇಳ್ಬೋದೇನೋ ಗುರುಗಳೇ, ರಾಗಿನ ತಿಂತ ಇದ್ರೆ ಕಿಡ್ನಿ ಸಮಸ್ಯೆನೆ ಬರ್ಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು. ಯಾಕಂದ್ರೆ 90 ವರ್ಷದವರೆಗೆ 100 ವರ್ಷದವರೆಗೆ ರಾಗಿನ ತಿಂದು ಆರೋಗ್ಯವಾಗಿರ್ತಕ್ಕಂಥವ್ರು ನಾನು ಪ್ರತ್ಯಕ್ಷ ನೋಡಿದೀನಿ. ಇಲ್ಲಿ ಅರಸೀಕೆರೆ ಹತ್ರ ಒಂದು ಊರಿದೆ, ದೊಡ್ಡಮೇಟಿ ಕುಡಿಕೆ ಅಂತ ಹೇಳ್ಬಿಟ್ಟು, ಆ ದೊಡ್ಡಮೇಟಿ ಕುಡಿಕೆಗೆ ಹೋಗಿದ್ದೆ ಒಂದ್ಸಾರಿ ನಾನು, ಸುಮಾರು 14-15 ವರ್ಷ ಆಗ್ತಾ ಬಂತು. ಅಲ್ಲಿ ಅವ್ರು ಪುಟ್ಟಪ್ಪ ಅಂತಿದ್ರು ರೈತರು, ಅವ್ರಿಗೆ ಆವಾಗ ನಾನ್ ಮಾತಾಡಿಸಿದಾಗ ಅವ್ರಿಗೆ 72-73 ವರ್ಷ. ಅವ್ರು ಹೇಳ್ತಾ ಇದ್ರು, ಬುದ್ಧಿ ನಾನು ನನ್ನ ಮನೇಲಿ ಹೋಳಿಗೆನೆ ಮಾಡಿರ್ಲಿ, ಆಮೇಲಿಂದ ಎಂತ ಕೇಸರಿ ಬಾತ್ ಮಾಡಿರ್ಲಿ, ಏನೇ ಮಾಡಿರ್ಲಿ, ನಾನು ಒಳಗೆ ಹೋಗ್ಬಿಟ್ಟು ನನ್ನ ಸೊಸೆಗೆ ಮಗ ನನಗೊಂದು ಮುದ್ದೆ ಮಾಡ್ಕೊಟ್ಬಿಡವ ಸಾಕು ಅಂತ ಹೇಳಿ, ಎಂತ ಹಬ್ಬ ಇರ್ಲಿ ನಾನು ಮುದ್ದೆ ಮಾಡಿಸ್ಕೊಂಡೆ ಉಣ್ಣೋದು ಅಂತ ಹೇಳ್ತಿದ್ರು. ಅವ್ರ ಕಣ್ಣು ಎಷ್ಟ್ ಚೆನ್ನಾಗಿತ್ತು ಅಂದ್ರೆ, ಯಾವ ಕನ್ನಡಕ ಹಾಕ್ತಿರ್ಲಿಲ್ಲ, ಅವ್ರ ಹಿರಿ ಮಗನಿಗೆ ಬಿ ಪಿ ಬಂದಿತ್ತಾಗ್ಲೆ. ಅಂದ್ರೆ ಏನಿದು ಅರ್ಥ ಅಂತಂದ್ರೆ, ಅವ್ರ ಮಗನು ಕೂಡ ಮುಂದೆ ನನ್ನ ಸಂಪರ್ಕಕ್ಕೆ ಬಂದು ಚಿಕಿತ್ಸಾ ಪದ್ಧತಿ ಮಾಡಿ ಅವ್ರ ತಂದೆದೇ ಕಲ್ತ್ಕೊಂಡು ಬಿ ಪಿ ಮಾತ್ರ ಕಳ್ಕೊಂಡು ಪೂರ್ಣ, ಅದೆರಡನೇ ಮಾತ್ರ. ಆದ್ರೆ ಇವ್ರಿಗೆ ಬಿ ಪಿನೇ ಬರ್ಲಿಲ್ಲ, ಆಮೇಲೆ ಶುಗರ್ ಇರ್ಲಿಲ್ಲ. ಅಂದ್ರೆ ಹಬ್ಬದ ದಿವಸ ಇದ್ರು ಕೂಡ ನನಗೆ ಮುದ್ದೆ ಮಾಡ್ಕೊಟ್ಬಿಡು ಅಂತ ಕೇಳ್ತೀನಿ ಅಂತ ಹೇಳ್ತಿದ್ರು. ಅವ್ರು 12-13 ವರ್ಷ ಬೆಂಗಳೂರಿಂದ ಹಿಡಿದು ಬೀದರ್ ತನಕ ಪ್ರವಚನ ತಿಂಗಳ ತಿಂಗಳ ಒಂದೊಂದು ಊರಿಗೆ ಹೋಗ್ತಿದ್ದೆ ನಾನು. ಆವಾಗ ಪ್ರಾಯಶಃ ಸ್ವಾಮೀಜಿಗಳು ಬಂದಿದ್ದಾರೆ ಅಂದ್ರೆ ಕರ್ನಾಟಕದ ಯಾವ ಭಾಗಕ್ಕೆ ಹೋದ್ರು ಹೋಳಿಗೆ ಮಾಡ್ತಾರೆ. ನಾನು ಅವಾಗ ಶಿಷ್ಯರ ಕಡೆಯಿಂದ ಹೇಳಿಸ್ತಾ ಇದ್ದೆ, ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮುದ್ದೆನಾದ್ರೂ ಮಾಡಿ, ಇಲ್ಲ ರೊಟ್ಟಿನಾದ್ರೂ ಮಾಡಿ, ಇಲ್ಲ ಚಪಾತಿನಾದ್ರೂ ಮಾಡಿ, ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಅದನ್ನ ಮಾಡಿ, ಈ ಮೂರಲ್ಲಿ ಒಂದು ಬೇಕೇ ಬೇಕು ನಮಗೆ, ಬರೀ ಅನ್ನ ಬೇಡ. ಅದಕ್ಕೆ ಸರ್ವಜ್ಞ ಕೂಡ ಹೇಳ್ತಾನೆ ಒಂದ್ ಕಡೆ, ರಾಗಿಯನ್ನು ತಿಂದವನು ನಿರೋಗಿ ಎಂದೆನಿಸುವನು. ರಾಗಿಯು ಭೋಗಿಗಳಿಗಲ್ಲ, ಬಡವರಿಗಾಗಿ ಬೆಳೆದಿರುವುದು ಸರ್ವಜ್ಞ. ಇವತ್ತಿಗೂ ಕೂಡ ಇಷ್ಟೆಲ್ಲ ತುಟ್ಟಿ ಕಾಲ ಅಂದ್ರೂ ಇವತ್ತಿಗೂ ರಾಗಿ ರೇಟ್ ಸ್ವಲ್ಪ ಬೇರೆ ದವಸ ಧಾನ್ಯಗಳಿಗೆ ಹೋಲಿಸಿದ್ರೆ ಕಡಿಮೆನೆ. ಹೌದು, ಇವತ್ತಿಗೂ ಕೂಡ ಇಷ್ಟೆಲ್ಲ ತುಟ್ಟಿ ಕಾಲ ಇದೆ, ಮತ್ತೆ ಎಲ್ಲ ಕಡೆ ರಾಗಿ ಉಪಯೋಗಿಸ್ತಿದ್ದಾರೆ ಇವಾಗ. ಈಗ ಹೆಚ್ಚು ಕಡಿಮೆ ಉತ್ತರ ಭಾರತಕ್ಕೂ ರಾಗಿ ಹೋಗ್ತಾ ಇದೆ. ಹೌದು, ಪಾಶ್ಚಿಮಾತ್ಯ ದೇಶಗಳಲ್ಲಿನೂ ಇವತ್ತು ರಾಗಿಗೆ ಹೆಚ್ಚು ಪ್ರಾಮುಖ್ಯತೆ ಬರ್ತಾ ಇದೆ ಅಂತ. ಆಸ್ಟ್ರೇಲಿಯಾದಲ್ಲಿ, ಅಮೆರಿಕದಲ್ಲಿ ರಾಗಿ ಸಿಗ್ತಾ ಇದೆ. ಹೌದು ಹೌದು, ರಾಗಿ ಹಿಟ್ಟು ಸಿಗ್ತಾ ಇದೆ ಅಲ್ಲಿ, ಹಿಟ್ಟು ಮಾಡಿ ಕಳಿಸ್ಬಿಡ್ತಾರಂತೆ. ನಿಜ ನಿಜ ನಿಜ. ಮೊನ್ನೆ ಒಬ್ರು ಉಪವಾಸ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು ರಾಗಿ ಹಿಟ್ಟೆ ಸಿಕ್ಬಿಡುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ರು. ರಾಗಿಗೆ ವಿಶ್ವಮಾನ್ಯ ಸ್ಥಾನ ಬಂದಿದೆ. ಹೌದು ಹೌದು. ಆಮೇಲೆ ಈಗ 23rd ಇಸವಿನ ವಿಶ್ವ ಸಿರಿಧಾನ್ಯ ವರ್ಷ ಅಂತ ಮಾಡೋರಿದ್ದಾರೆ. ಹೌದು ಹೌದು, ಇಯರ್ ಆಫ್ ಮಿಲ್ಲೆಟ್ಸ್, ಹೌದು, ವರ್ಲ್ಡ್ ಲೆವೆಲ್ ಅಲ್ಲಿ ಮಾಡೋರಿದ್ದಾರೆ. ಅವಾಗ ರಾಗಿಗೂ ಕೂಡ ಬಹಳ ಮಹತ್ತರವಾದ ಸ್ಥಾನ ಸಿಗುತ್ತೆ. ಹೌದು ಅಂತ ಅನ್ಸುತ್ತೆ. ಆಮೇಲೆ ಅದ್ರದ್ದು ರಚನೆ ಬಹಳ ವಿಚಿತ್ರ ಅನ್ಸುತ್ತೆ. ಅಷ್ಟು ಗುಂಡು ಗುಂಡಾಗಿ ಸಣ್ಣದಾಗಿದ್ರು ಕೂಡ ಎಷ್ಟು ಪೋಷಕಾಂಶಗಳು ನಡಕ್ಸಿಕ್ಬಿಡಿ ನಾನು ಪರಮಾತ್ಮ, ಏನಿಲ್ಲ ರಾಗಿಲಿ ಅಂತ ಕೇಳ್ಬೇಕೇನು, ಅಷ್ಟು ಮಟ್ಟಿಗೆ ಪೋಷಕಾಂಶಗಳು. ಪುಟ್ಟ ಕಾಳಿನ ದೊಡ್ಡ ಗುಣ, ಸಾಹಿತ್ಯಾತ್ಮಕವಾಗಿ ಹೇಳಿದ್ರೆ ನೀವು ಅಷ್ಟು ಅದ್ಭುತವಾದಂತಹ ಸೃಷ್ಟಿ, ಪರಮಾತ್ಮನ ಸೃಷ್ಟಿನೇ ಬಹಳ ವಿಶೇಷ. ನಿಜ ನಿಜ ನಿಜ. ಅದು ಈಗ ಎಲ್ಲ ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಬ್ಯಾಕ್ಟೀರಿಯಾ ವೈರಸ್ ಅಂತೇಳಿ. ರಾಗಿ ಆಗ್ಲಿ, ಜೋಳ ಆಗ್ಲಿ, ಯಾವುದೇ ಕಾಳಾಗಲಿ, ಅದನ್ನ ಆ ಕಾಳಿನ ರೂಪಕ್ಕೆ ತಂದಿರೋದೇ ಬ್ಯಾಕ್ಟೀರಿಯಾಗಳು. ಪ್ರಾಣಿಗಳಿಗೆ ಆ ಭಯ ಇಲ್ಲ, ಮನುಷ್ಯನಿಗೆ ಯಾಕೆ ಈ ತರ ಭಯ? ಬ್ಯಾಕ್ಟೀರಿಯಾಗಳ ವೈರಸ್ಗಳಿಲ್ಲದೆ ಜೀವನ ಮಾಡಕ್ ಆಗಲ್ಲ ನಮ್ಗೆ ಅಲ್ವಾ? ಹೌದು, ಖಂಡಿತವಾಗಿ. ಅದಕ್ಕೋಸ್ಕರ ಈ ಕಾಳಿನ ರೂಪಕ್ಕೆ ರಾಗಿ ರಚನೆ ಆಗಿದೆ ಅಂದ್ರೆ, ಯಾವ ಮಷಿನಿಂದ ಆ ಗುಂಡು ಸಣ್ಣ ಗುಂಡು ಕಾಳು ಮಾಡಕ್ಕಾಗುತ್ತೆ ಹೇಳಿ, ಯಾವರಿಂದ ಮಾಡಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಸಹಜತೆಯಿಂದ ದೂರ ಆದಷ್ಟು ಮನುಷ್ಯನಿಗೆ ಹೆದರಿಕೆ ಬಂದೇ ಬರುತ್ತೆ. ಗುಡ್ಡಗಾಡು ಜನಗಳು ಅಥವಾ ಬುಡಕಟ್ಟು ಜನಾಂಗದವರು ಅಥವಾ ಬಹಳ ಸ್ವಾಭಾವಿಕವಾಗಿ ಪರಿಸರದೊಂದಿಗೆ ಬೆರೆತಿರುವ ಜನಗಳಿಗೆ ಎಂಥ ಧೈರ್ಯ ಇರುತ್ತೆ, ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ನಮಗೆ. ನಾವು ಚಿಕ್ಕವರಿದ್ದಾಗ ಒಂದ್ ಮಾತು ಹೇಳ್ತಿದ್ರು, ಎಷ್ಟು ಮಟ್ಟಿಗೆ ಅದು ನಿಜನೋ ಗೊತ್ತಿಲ್ಲ, ನಿಮ್ಮ ಅನುಭವಕ್ಕೆ ತಿಳ್ಕೊಳ್ಳಿ. ರಾತ್ರಿ ರಾಗಿ ಮುದ್ದೆ ಮಾಡಿಟ್ಬಿಟ್ಟು ಬೆಳಿಗ್ಗೆ ತಂಗ್ಳು ಮುದ್ದೆ ಮೊಸರು ಊಟ ಮಾಡ್ಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗ್ಬಿಡುತ್ತೆ ಅಂತಿದ್ರು. ಅಂದ್ರೆ ಹೊಟ್ಟೆ ಸ್ವಚ್ಛಾಗ್ಬಿಡುತ್ತೆ. ಹೌದು ಹೌದು. ಆಮೇಲೆ ಈಗೇನು ತುಂಬಾ ಜನ ಮೂಲವ್ಯಾಧಿ ನನಗೆ ಮುದ್ದೆ ಊಟ ಮಾಡಿದ್ರೆ ಮೂಲವ್ಯಾಧಿ ಅಂತಾರಲ್ಲ, ತಪ್ಪಲ್ಪನೆ. ಅದು ಮೂಲವ್ಯಾಧಿ ಬರೋದು ಮುದ್ದೆ ಊಟ ಮಾಡೋದ್ರಿಂದ ಅಲ್ಲ, ಸರಿಯಾಗಿ ಮಲ ವಿಸರ್ಜನೆ ಆಗದೆ ಇರೋದ್ರಿಂದ. ನೀವು ಬೆಳಿಗ್ಗೆ ಎದ್ದ ಕೂಡಲೇ ಯಾರೋ ರೈತರು ನಿಜವಾಗಿ ಪ್ರಯೋಗ ಮಾಡೋರಿದ್ರೆ ಮಾಡಿ, ನೀವು ತಿಂಡಿ ಉಪ್ಪಿಟ್ಟು ಚಿತ್ರಾನ್ನ ಪುಳಿ ಹೋಗ್ರೆ ಇಂಥದ್ದೆಲ್ಲ ಬಿಟ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಮೊಸರು ಮುದ್ದೆ ಊಟ ಮಾಡ್ಬಿಟ್ಟು ನೀವು ಹೊಲಕ್ಕೆ ಕೊಟ್ಟೋಗ್ಬಿಡಿ, ನೋಡಿ ಹೊಟ್ಟೆ ಎಷ್ಟು ಚೆನ್ನಾಗಿ ಸ್ವಚ್ಛ ಆಗುತ್ತೆ, ಮೂಲವ್ಯಾಧಿ ಆಪರೇಷನ್ ಸ್ಟೇಟ್ ಬಂದಿದ್ದು ಕೂಡ ಹುಷಾರಾಗುತ್ತೆ. ಅಂತ ಅದ್ಭುತ ಔಷಧಿ ಅದು. ಅದಕ್ಕೆ ರಾಗಿ ತಿಂದವ ನಿರೋಗಿ ಅಂತ ಹೇಳೋದು ನಿಜ ನಿಜ. ವಿಶೇಷ ಗುಣದ ಈ ಒಂದು ಧಾನ್ಯವನ್ನ ಎಷ್ಟೋ ಜನ ಕಡೆಗಣಿಸಿದ್ರು, ಕಡೆಗಣಿಸಿದ್ರಿಂದ ಇವ್ರಿಗೆ ಕೆಡಕಾಯ್ತು. ಆಮೇಲೆ ರಾಗಿನ ಯಾವ್ದು ಗೊಬ್ಬರ ಇಲ್ಲದೆ ಬೆಳಿಬಹುದು ಇವಾಗಲೂ ಕೂಡ. ಹೌದು, ನೀರು ಹೆಚ್ಚು ಬೇಕಾಗಿಲ್ಲ, ಗೊಬ್ಬರನು ಹೆಚ್ಚು ಬೇಕಾಗಿಲ್ಲ ನಿಜ. ಆಮೇಲೆ ರಸಗೊಬ್ಬರ ತರಬೇಕಾಗಿಲ್ಲ, ಔಷಧಿ ಹೊಡಿಬೇಕಾಗಿಲ್ಲ. ಹೌದು, ಸಹಜ ಕೃಷಿ ಸಾವಯವ ಕೃಷಿನಲ್ಲಿ ರಾಗಿ ಬೆಳಿಬಹುದು. ಹೌದು ಹೌದು ಹೌದು. ರಾಗಿ ನಡುವೆ ನೀವು ಯಾವ್ದಾದ್ರು ಕಾಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು ಬೆಳ್ಕೊಂಡ್ರೆ ಹೌದು ಒಂದಕ್ಕೊಂದು ಪೂರಕ ಅದು. ನಿಜ ನಿಜ ನಿಜ. ಅವಾಗ ಅವಕ್ಕೆ ಇವು ರಕ್ಷಣೆ ಮಾಡುತ್ತೆ, ಇವಕ್ಕೆ ಅವರ ರಕ್ಷಣೆ ಮಾಡುತ್ತೆ. ಹೌದು, ಹಿಂಗಾಗಿ ರೈತರು ಜಾಣರು ಆಗ್ಬೇಕು ಇವಾಗ. ಹೌದು ಹೌದು, ಪರಿಸರವೇ ಪಾಠ ಕಲಿಸುತ್ತೆ. ಖಂಡಿತ, ಪರಿಸ್ಥಿತಿ ನಮಗೆ ಬಹಳ ಚೆನ್ನಾಗಿ ನೀತಿ ಹೇಳುತ್ತೆ, ಎಲ್ಲೋ ಹೋದವ್ರನ್ನ ಮತ್ತೆ ಕರ್ಕೊಂಡು ಬರುತ್ತೆ. ಅದಕ್ಕೆ ಅದರದ್ದಾದ ಕಾನೂನು ಇದೆ, ನೀತಿನೂ ಇದೆ. ಕೇಳಲಿಲ್ಲ ಅಂದ್ರೆ ಬಹಳ ದೊಡ್ಡ ಶಿಕ್ಷೆ ಕೊಡುತ್ತೆ. ಹೌದು ಹೌದು, ಅದೇ ಪರಿಸರದ ನೀತಿ ಅಥವಾ ಕಾನೂನು ಅಂತ ಹೇಳೋದು. ಎಂತ ಶಿಕ್ಷೆ ಅಂದ್ರೆ ಮುಂದೆ ಇಲ್ಲಿ ಮನುಷ್ಯರಿಂದ ತಪ್ಪು ಕೇಳ್ಬಿಟ್ಟು ಕ್ಷಮೆ ಕೇಳ್ಬಿಟ್ಟು ಸುಧಾರಿಸ್ಕೊಂಡ್ಬಿಡ್ಬೋದು. ಆದ್ರೆ ಅಲ್ಲಿ ನಾವು ಬಹಳ ದಿವಸದಿಂದ ತಪ್ಪು ಮಾಡಿದ ಮೇಲೆ ಶಿಕ್ಷೆ ಕೊಡೋದು ಅಲ್ವಾ, ಆ ಶಿಕ್ಷೆಯಿಂದ ಪಾರಾಗಕ್ಕಾಗಲ್ಲ. ಈಗ ಕಾಯಿಲೆಗಳು ನೋಡಿ, ಎಂತೆಂತ ಕಾಯಿಲೆಗಳು ಬರ್ತೀವಿ ಅಂದ್ರೆ. ಹೌದು ಹೌದು, ತುಂಬಾ. ನಾವು ಚಿಕ್ಕವರಿದ್ದಾಗ ಜಿಲ್ಲೆಗೆ ಒಬ್ರು ಕ್ಯಾನ್ಸರ್ ಕೇಳ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ಈಗ ಪ್ರತಿ ಹಳ್ಳಿನಲ್ಲೂ ಕೂಡ ಕ್ಯಾನ್ಸರ್ ಪೇಷಂಟ್ಸ್. ಹೌದು ಹೌದು, ಬೀದಿ ಬೀದಿಗೂ ಸಿಗ್ತಾರೆ. ಇನ್ನ ಏನು ಹಸಿರು ಕ್ರಾಂತಿಯ ಕಣಜ, ಗೋಧಿ ಕಣಜ, ಭತ್ತದ ಕಣಜ ಅಂತ ಅಂದ್ಕೊಂಡಂತ ಪಂಜಾಬ್ ಇವತ್ ಕ್ಯಾನ್ಸರ್ ಕಣಜ ಆಗೋಗ್ಬಿಟ್ಟಿದೆ. ಹೌದು, ಆಮೇಲೆ ಡ್ರಗ್ಸ್ ಕಣಜ ಆಗೋಗ್ಬಿಟ್ಟಿದೆ. ಯಾಕೆ ಈ ತರ ಆಯ್ತಪ್ಪ ಅಂದ್ರೆ, ಮನುಷ್ಯನ ಒಂದು ಹರಾಮ್ ಕೋರಿ ಪ್ರವೃತ್ತಿ ಯಂತ್ರಗಳಿಗೆ ಒಪ್ಪಿಸ್ಬಿಟ್ಟು. ಹೌದು, ತಾನ್ ದುಡಿದೆ ಇರ್ತಕ್ಕಂತ ಪ್ರವೃತ್ತಿ ಜೊತೆಗೆ ಅತಿ ಆಸೆ. ಹೌದು, ಏನ ರಸಗೊಬ್ಬರ ಹಾಕ್ಲಿ ಔಷಧಿ ಹೊಡಿಲಿ ಒಟ್ಟು ನನಗೆ ದುಡ್ಡು ಬರ್ಬೇಕು. ಎಷ್ಟು ದಿವಸ ಅದು ಪ್ರಕೃತಿ ನಮ್ಮನ್ನ ಕ್ಷಮಿಸುತ್ತೆ. ಹೌದು, ಮೂಲ ಆಹಾರವನ್ನ, ಮೂಲ ವಿಚಾರಗಳನ್ನ ಮರೆತು ಬಿಟ್ರೆ ಸಮಸ್ಯೆಗಳು ಬ್ಯಾಡ್ ಅಂದ್ರೂ ಬಿಡೋದಿಲ್ಲ. ನಿಜ ನಿಜ. ರಾಗಿ ಬಗ್ಗೆ ಬಹಳ ಹಿತವಾದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿದ್ರಿ. ನಮ್ಮ ರೈತರು ಕೊಡಗಿನಲ್ಲಿನೂ ರಾಗಿಯನ್ನ ಬೆಳೀತಾ ಇದ್ರು ಅಂತ ಅನ್ಕೊಂಡು ಕೆಲವೊಬ್ರು ನೆನಪು ಮಾಡ್ಕೊಳ್ತಾರೆ. ಇನ್ನು ಇಲ್ಲಿ ಅರೆಮಲೆನಾಡು ಮತ್ತು ಬಯಲು ಪ್ರದೇಶ ಇದೆ ಕುಶಾಲನಗರ ಸುತ್ತಮುತ್ತ, ಅಲ್ಲಿ ಈಗಲೂ ರಾಗಿಯನ್ನ ಬೆಳ್ಕೊಳ್ತಾರೆ. ಈಗೀಗ ಅಕ್ಕಿ ತಿನ್ನೋದ್ರ ಜೊತೆಗೆ ರಾಗಿಯನ್ನು ಕಡ್ಡಾಯವಾಗಿ ಬಳಸುವ ನಿಟ್ಟಿನಲ್ಲೂ ಅನೇಕರು ಯೋಚನೆ ಮಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ, ಒಳ್ಳೆ ಬೆಳವಣಿಗೆ. ಆರೋಗ್ಯ ಬೇಕು ಅನ್ನೋದು ಬಳಸಲೇಬೇಕು. ಹೌದು, ಹಾಗೆ. ಆಮೇಲೆ ನಾವು ಚಿಕ್ಕವರಿದ್ದಾಗ ಒಂದು ಗಾದೆ ಹೇಳೋರು, ಹೊಟ್ಟೆ ತುಂಬಾ ಮುದ್ದೆ, ಬಾಯಿ ತುಂಬಾ ಅನ್ನ. ಅಂದ್ರೆ ನೋಡಿ ನೋಡಿ, ಮೊದಲು ಹೊಟ್ಟೆ ತುಂಬಾ ಮುದ್ದೆ ಊಟ ಮಾಡ್ಬಿಡು, ಮೇಲ್ಗಡೆ ಸ್ವಲ್ಪ ಅನ್ನ ಊಟ ಮಾಡೋದಷ್ಟೇ, ಬಾಯಿ ತುಂಬಾ. ನಿಜ ನಿಜ ನಿಜ. ಅದರಲ್ಲಿ ಹೊಟ್ಟೆ ತುಂಬಿಸ್ಬೇಡಿ, ಅನ್ನದಿಂದ ದುಷ್ಪರಿಣಾಮ ಆಗಲ್ಲ ಅವಾಗ. ನಿಜ, ಯಾಕೆಂದ್ರೆ ಅದ್ರ ಶುಗರ್ ರಕ್ತಕ್ಕೆ ಸೇರೋದು ನಿಧಾನ ಆಗತ್ತೆ ಅವಾಗ. ಮೊದಲು ಮುದ್ದೆ ಎಲ್ಲ ಜೀರ್ಣ ಆಗ್ಬಿಟ್ಟು ಅನ್ನದ ಅಂಶ ಎಲ್ಲ ಜೀರ್ಣ ಆಗಿ ಹೋಗೋ ಹೊತ್ತಿಗೆ, ಹೌದು, ರಕ್ತಕ್ಕೆ ಬೇಗ ಶುಗರ್ ಸೇರೋದಿಲ್ಲ. ನಿಜ, ಅವಾಗ ಇನ್ಸುಲಿನ್ ಜನರೇಟ್ ಆಗಿ ಅನ್ನವನ್ನು ಸುಲಭವಾಗಿ ಜೀರ್ಣಿಸ್ಬಿಡುತ್ತೆ. ಹೌದು, ಬರೀ ಅನ್ನನೇ ಹೊಟ್ಟೆ ತುಂಬಾ ತಿನ್ಬಿಟ್ರೆ ಮತ್ತೆ ಸ್ವೀಟ್ ಬೇರೆ ತಿನ್ಬಿಟ್ರೆ ಇನ್ಸುಲಿನ್ ಜಾಸ್ತಿ ಬೇಕಾಗುತ್ತೆ, ಶುಗರ್ ಬಂದೇ ಬರುತ್ತೆ. ಹೌದು ನೋಡಿ, ರಾಗಿ ಬಗ್ಗೆ ನಾವು ಹುಡುಕಂತ ಹೋದ್ರೆ ಬಹಳಷ್ಟು ಸಂಗತಿಗಳು ಸಿಗ್ತವೆ. ತಾವು ಈ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳಿಗೆ, ನಾಗರಿಕರಿಗೆ ಸಮಯವನ್ನ ಮೀಸಲಿಟ್ಟು ರಾಗಿ ಬಗ್ಗೆ ಉಪಯುಕ್ತವಾದ ಅಂಶಗಳನ್ನ, ವಿಚಾರಗಳನ್ನ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು ಸ್ವಾಮೀಜಿಯವರೇ. ಇಲ್ಲ, ನನಗೆ ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ನನಗೆ ಇದೊಂದು ಅವಕಾಶ ಮಾಡಿಕೊಟ್ರಿ. ನೆನಪು ಮಾಡ್ಕೊಂಡು ಇಲ್ಲೇ ಕೂತ್ಕೊಂಡು ಇವತ್ತು ತಂತ್ರಜ್ಞಾನ ಮುಂದುವರೆದಿರೋದಕ್ಕೋಸ್ಕರ ನಮ್ಮ ಮಹಾಮನೆಯಲ್ಲೇ ಕೂತ್ಕೊಂಡು ನಿಮ್ಮೆಲ್ಲರ ಜೊತೆ ಮಾತಾಡೋಂತ ಒಂದು ಸದಾವಕಾಶ ಒದಗ್ ಬಂತು ನನಗೆ. ಹೌದು, ಅದಕ್ಕೆ ಆಕಾಶವಾಣಿಗೆ, ನಿಮಗೆ, ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು. ನಮಸ್ಕಾರ ಸ್ವಾಮೀಜಿಗಳೇ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ. ಇದುವರೆಗೆ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು ಮನುಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರ ವಿಚಾರಗಳನ್ನು ಆಲಿಸಿಕೊಂಡ್ರಿ. ಧಾರವಾಡದಿಂದ 11 ಕಿಲೋಮೀಟರ್ ದೂರದಲ್ಲಿ ಮನುಗುಂಡಿ ಇದೆ, ಅಲ್ಲಿಯೇ ಶ್ರೀ ಗುರು ಬಸವ ಮಹಾಮನೆ ಕಾಣಸಿಗುತ್ತೆ. ಸ್ವಾಮೀಜಿಯವರು ಅಪಾರ ಜ್ಞಾನವನ್ನು ಹೊಂದಿದ್ದಾರೆ. ಕೃಷಿಯಲ್ಲಿ ಆ ಭಾಗದ ರೈತರಿಗೆ ಕೃಷಿ ಅನುಭವಗಳನ್ನು ತಿಳಿಸೋ ಸಲುವಾಗಿ 10 ಹಸುಗಳನ್ನು ಸಾಕೊಂಡಿದ್ದಾರೆ. ವಿವಿಧ ತಳಿಯ 30ಕ್ಕೂ ಹೆಚ್ಚು ಹಸುಗಳು ಅವರಲ್ಲಿದ್ದಾವೆ. ಕೃಷಿಯಲ್ಲಿ ವೈವಿಧ್ಯತೆಯನ್ನು

ಒತ್ತಡನ ಹಾಕಿಕೊಳ್ಳದೆ ನಿಯಮಿತ ವೇಳಾಪಟ್ಟಿನ ತಯಾರು ಮಾಡಿಕೊಂಡು ಓದುವ ಹವ್ಯಾಸದೊಟ್ಟಿಗೆ ಸಮಯನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿರೀಕ್ಷೆ ಮಾಡಿದ ಫಲಿತಾಂಶ ಪಡೆಯಕ್ಕೆ ಸಾಧ್ಯ ಆದೇತೇಳಿ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಮೋಟಿವೇಶನ್ ಗುರು ತೀತಿಮಾಡ ಅರ್ಜುನ್ ದೇವಯ್ಯ ಅವರು ಸ್ಫೂರ್ತಿದಾಯಕ ಮಾತುಗಳ ಮೂಲಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಎದುರಿಸಿಕೆ ಪ್ರೇರಣೆ ನೀಡಿದ್ರು. ಅವು ಗೋಣಿಕೊಪ್ಪ ಲಯನ್ಸ್ ವಿದ್ಯಾಸಂಸ್ಥೆನ ಸಭಾಬಡಲಿ, ಕೊಡಗು ಪ್ರೆಸ್ ಕ್ಲಬ್, ಬೆಳ್ಳಿ ಹಬ್ಬದ ಅಂಗವಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂಗೆ ಇನ್ನಿತರ ಸಹಯೋಗದಲ್ಲಿ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ರು. ವಿದ್ಯುತ್ ವಿತರಣಾ ಕೇಂದ್ರ ಮತ್ತು ಮಾರ್ಗಲಿ ರಿಪೇರಿ ಕೆಲಸ ಇರದಂತ ನಾಳೆ ಹೊತ್ತಾರೆ 9:30 ಹಿಂಬತ್ತು 5:00 ಪೊನ್ನಂಪೇಟೆ, ವಿರಾಜಪೇಟೆ, ಶ್ರೀಮಂಗಲ, ಸಿದ್ದಾಪುರ, ಮೂರ್ನಾಡು ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜನ ನಿಲ್ಲಿಸಲಾದೆ. ಆದ್ದರಿಂದ ಪೊನ್ನಂಪೇಟೆ, ಗೋಣಿಕೊಪ್ಪ, ನಲ್ಲೂರು, ಹುದಿಕೇರಿ, ತಿತಿಮತಿ, ಹಾತೂರು, ಪಾಲಿಬೆಟ್ಟ, ಶ್ರೀಮಂಗಲ, ಬಾಳೆಲೆ, ಕಾನೂರು, ಬಿರುನಾಣಿ, ಕುಟ್ಟ, ವಿರಾಜಪೇಟೆ, ಬಿಶೆಟ್ಟಿಗೇರಿ, ಬೇತ್ರಿ, ಕಡಗಮರೂರು, ಕಾಕುಟುಪರಂಬು, ಅಮ್ಮತ್ತಿ, ಸಿದ್ದಾಪುರ, ಮಾಲ್ದಾರೆ, ಮೂರ್ನಾಡು, ಮರಗೋಡು, ನಾಪಕ್ಕುಲು, ಕಕ್ಕಬೆ, ಅರೆಕಾಡು, ಅಯ್ಯಂಗಿರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. 2022-23 ಸಾಲಿನ ಡಿಸೆಂಬರ್ ಆಖಿರಿ ಒಳಗಿನ ಅಂಶಗಳನ್ನು ಒಳಗೊಂಡಿರುವ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮತ್ತು ಸಕಾಲ ಸಚಿವರು ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ 18:00 ಜಿಲ್ಲಾ ಪಂಚಾಯಿತಿ ಸಭಾಬಡೆಯಲ್ಲಿ ನಡೆದಂತೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ತಿಳಿಸೋಳು. 2022-23 ಸಾಲಿಗೆ ರೈತರಿಂದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತ ಮತ್ತು ರಾಗಿನ ಖರೀದಿ ಮಾಡಲಾಗ್ತಾ ಇದ್ದು ಡಿಸೆಂಬರ್ 15 ನೋಂದಣಿ ಶುರು ಆಗುತ್ತೇಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸೋಳು. ಅವು ಇಂದು ಜಿಲ್ಲಾಧಿಕಾರಿ ಸಭಾಬಡೆಯಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿ, ಜಿಲ್ಲೆಗೆ ಭತ್ತ ಮತ್ತು ರಾಗಿ ಖರೀದಿಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿನ ಖರೀದಿಗೆ ಏಜೆನ್ಸಿಯಾಗಿ ಸರ್ಕಾರ ನೇಮಕ ಮಾಡಿದ್ದು ಅದರ ಪ್ರಕ್ರಿಯೆ ನಡೀತಾ ಉಂಟು. ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ರೈತರಿಗೆ ಉಪಯೋಗ ಆಗುವಂಗೆ ಮಡಿಕೇರಿ, ಕುಶಾಲನಗರ, ಗೋಣಿಕೊಪ್ಪ ಮತ್ತು ಸೋಮರಪೇಟೆ ಎಪಿಎಂಸಿ ಮಾರ್ಕೆಟ್ ಆವರಣದಲ್ಲಿ ಖರೀದಿನ ಮಾಡಲಾಗ್ತಾ ಉಂಟು ತಿಳಿಯೋ ಹೇಳ್ದು. ಶ್ರೀ ರಾಮಕೃಷ್ಣ ಶಾರದಾಶ್ರಮ ಪೊನ್ನಂಪೇಟೆ ಇವರ ಆಶ್ರಯದಲ್ಲಿ ಪ್ರತಿ ವರ್ಷ ಜನವರಿ 12 ಸ್ವಾಮಿ ವಿವೇಕಾನಂದರ ಹುಟ್ಟಿದ ದಿನದ ನೆನಪಿಗಾಗಿ ಆಚರಿಸುವ ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮನ 12 ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ಆಚರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರಾಗಿ ಕ್ಯಾಪ್ಟನ್ ಎಂಎ ಅಯ್ಯಪ್ಪ, ವರಿಷ್ಠ ಪೊಲೀಸ್ ನಿರೀಕ್ಷಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಭಾಗವಹಿಸುವೆ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಹಿತ್ಯ ತರಬೇತಿ ಕೇಂದ್ರ ಮಡಿಕೇರಿ ಪ್ಯಾಟೆನ ಗೂಡೆಗಳ ಕ್ರೀಡಾ ಹಾಸ್ಟೆಲ್ಗೆ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ 12-13 ಸಾಯಿ ಹಾಕಿ ಟರ್ಫ್ ಮೈದಾನದಲ್ಲಿ ಹೊತ್ತಾರೆ 9:00 ನಡೆದಿದೆ. ಭಾಗವಹಿಸಿಕೆ ಆಸಕ್ತಿ ಇರೋ ಎಲ್ಲ ಮೂಲ ದಾಖಲಾತಿಗಳೊಟ್ಟಿಗೆ ಹಾಜರಾಕು. ತಲಕಾವೇರಿ ದೇವಸ್ಥಾನದಲ್ಲಿ 12:00 ಮೇಲೆ ಸ್ವಚ್ಛತಾ ಕೆಲಸ ಇರೋದ್ರಿಂದ ಸಾರ್ವಜನಿಕರಿಗೆ ಪ್ರವೇಶ ಇರುದಿಲ್ಲ. ಆದ್ದರಿಂದ ಭಕ್ತಾದಿಗ ಸಹಕರಿಸುವಂಗೆ ದೇವಸ್ಥಾನದ ಪ್ರಕಟಣೆ ತಿಳಿಸೋಳು. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇರೆ ಬೇರೆ ರೀತಿಯ ಗಿಡಗಳ ಉತ್ಪಾದನೆ ಮಾರಾಟದಲ್ಲಿ ಪುಕ್ಸಟೆ ತರಬೇತಿಯನ್ನು ಆಯೋಜನೆ ಮಾಡಿದ್ದು 30 ಈ ತರಬೇತಿಯಲ್ಲಿ ಊಟ ಮತ್ತು ವಸತಿ ಇದ್ದು ತರಬೇತಿ ಪಡೆಯಕ್ಕೆ ಆಸಕ್ತಿ ಇರೋ ಇದೇ ತಿಂಗಳ 31 ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಕೃಷಿ ವಿಜ್ಞಾನ ಕೇಂದ್ರದ ಕಚೇರಿನ ಸಂಪರ್ಕಿಸಕ್ಕೆ. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ 11-13 ವೈದ್ಯರಿರುದಿಲ್ಲ. 14 ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಜೆ ಇದ್ದದೆ ತಿಳಿ ಪಾಲಿಕ್ಲಿನಿಕ್ನ ಪ್ರಕಟಣೆ ತಿಳಿಸೋಳು. ಮೂರ್ನಾಡು ವಿದ್ಯಾಸಂಸ್ಥೆ ಮೂರ್ನಾಡು, ಕೊಡಗು ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ ಇವರ ಕೂಡುಕೂಟಲಿ ಪುಕ್ಸಟೆ ನೇತ್ರ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ 12:00 ಮಧ್ಯಾಹ್ನ 1:00 ವಿದ್ಯಾಸಂಸ್ಥೆನ ಆವರಣದಲ್ಲಿ ನಡೆದಿದೆ. ಸಾರ್ವಜನಿಕರು ಮತ್ತು ಶಾಲಾ ವಿದ್ಯಾರ್ಥಿಗಳ ಪೋಷಕರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ 11 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಮೆಗಾ ಲೋಕ ಅದಾಲತ್ ನಡೆದಿದೆ ತಿಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಬಿ ಪ್ರಕಾಶ್ ಅವರು ತಿಳಿಸೋಳು. ಸ್ವಾಮಿ ವಿವೇಕಾನಂದರ 161 ಜನ್ಮ ದಿನಾಚರಣೆ ಪ್ರಯುಕ್ತ ಗೋಣಿಕೊಪ್ಪದ ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕೇಂದ್ರದ ಕಡೆಯಿಂದ 12 ಸೂರ್ಯ ನಮಸ್ಕಾರ ಚಾಲೆಂಜ್ ಪೈಪೋಟಿನ ಕೈಕೇರಿ ಶ್ರೀ ಭಗವತಿ ದೇವಸ್ಥಾನದಲ್ಲಿ 9:00 to 1:00 ಆಯೋಜನೆ ಮಾಡಲು. ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಕರೆದಿದ್ದು 5ನೇ ತರಗತಿಯಲ್ಲಿ ಓದುತ್ತಿರುವ ಎಲ್ಲಾ ವಿದ್ಯಾರ್ಥಿಗ ಅರ್ಜಿ ಸಲ್ಲಿಸುವಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ತಿಳಿಸೋಳು. ಇದನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ 31 ಆಖರಿ ದಿನ ಆಗುತ್ತು. ಸೋಮರ್ಪೇಟೆ ಪಟ್ಟಣದಲ್ಲಿ ಹೊಸದಾಗಿ ಕಟ್ಟಿರುವ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಬಸ್ ನಿಲ್ದಾಣನ ತುಮಕೂರಿನ ಸಿದ್ದಗಂಗಾ ಮಠಾಧ್ಯಕ್ಷರಾದ ಸಿದ್ದಲಿಂಗ ಮಹಾಸ್ವಾಮೀಜಿ ಹಾಗೆ ಶಾಸಕರಾದ ಎಂಪಿ ಅಪ್ಪಚ್ಚು ನಂಜನವು ಇಂದು ಸಾರ್ವಜನಿಕರಿಗೆ ವಹಿಸಿಕೊಟ್ಟು ಮತ್ತೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯು ಜಯಂತ್ಯೋತ್ಸವ ಸಮಿತಿ ಕಡೆಯಿಂದ ಸಾಕ್ಷಿ ಕನ್ವೆನ್ಷನ್ ಸಭಾ ಬಡಲಿ ಏರ್ಪಾಡು ಮಾಡಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಬದುಕು ಶಿಸ್ತುಬದ್ಧ ಜೀವನ ಸ್ಮರಣೀಯ ಜ್ಞಾನ ಪ್ರಸಾರ ಮತ್ತೆ ಸಮಾಜದ ಕಾಯಕಕ್ಕೆ ಜಾಸ್ತಿ ಒತ್ತು ನೀಡಿದ್ದು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣಕ್ಕೆ ಶ್ರಮ ವಹಿಸಿದ ತಿಳಿಯವು ಹೇಳಿದು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚಂಪೆ ಕೇಳಿದಿರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನೃತ್ಯ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕುರುಂಜಿಬಾಗ್ ಸುಳ್ಯ. ಇಲ್ಲಿ ಜನವರಿ 5 ರಿಂದ ಜನವರಿ 15 ರವರೆಗೆ ಉಚಿತ ಆರೋಗ್ಯ ಭಾಗ್ಯ ಯೋಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಮಯದಲ್ಲಿ ನುರಿತ ವೈದ್ಯರುಗಳಿಂದ ಉಚಿತ ತಪಾಸಣೆ ಮತ್ತು ನಿಗದಿತ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಗಳನ್ನು ರೋಗಿಗಳಿಗೆ ನೀಡಲಾಗುವುದು. ಹೊರ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಔಷಧಿ, ಕಂಪ್ಯೂಟರೀಕೃತ ರಕ್ತ ತಪಾಸಣೆ, ಎಕ್ಸ್ರೇ, ಸ್ಕ್ಯಾನಿಂಗ್ ಸೌಲಭ್ಯಗಳು. ಒಳ ರೋಗಿಗಳಿಗೆ ಜನರಲ್ ವಾರ್ಡಿನಲ್ಲಿ 5 ದಿವಸಕ್ಕಿಂತ ಹೆಚ್ಚು ಚಿಕಿತ್ಸೆ ಪಡೆಯುವವರಿಗೆ ಉಚಿತ ಹಾಸಿಗೆ, ಊಟ ಮತ್ತು ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ. ಹೆಂಗಸರಿಗೆ ಒಳರೋಗಿಯಾಗಿ ಹೆರಿಗೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ, ಗರ್ಭಕೋಶದ ಕಾಯಿಲೆಗಳ ತಪಾಸಣೆ, ಇನ್ನಿತರ ಶಸ್ತ್ರಚಿಕಿತ್ಸೆ, ಎಕ್ಸ್ರೇ, ಸ್ಕ್ಯಾನಿಂಗ್, ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ನೀಡಲಾಗುವುದು. ಈ ಯೋಜನೆಯಡಿ ಕಣ್ಣಿನ ಪೊರೆಯ ಚಿಕಿತ್ಸೆಯನ್ನು ಸೂಕ್ಷ್ಮ ದರ್ಶಕದಲ್ಲಿ IOL ಅಳವಡಿಸಿ ರಿಯಾಯಿತಿ ದರದಲ್ಲಿ ಮಾಡಲಾಗುವುದು ಎಂದು ಆಸ್ಪತ್ರೆಯ ಪ್ರಕಟಣೆ ತಿಳಿಸಿದೆ. ಆರೋಗ್ಯ ಮೇಳವು ಆಸ್ಪತ್ರೆಯ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ನೂತನ ಯುಗಕ್ಕೆ ಹೊಳಪು ನೀಡುತ್ತಿರುವ ಡೈಮಂಡ್ ಆಭರಣಗಳ ಅತಿ ನೂತನ ಡಿಸೈನ್ಸ್ ಮೈಸೂರಿನ ತನಿಷ್ಕ್ ನಲ್ಲಿ. ನೀವು ಖರೀದಿಸುವ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಇದೀಗ ಅಪ್ ಟು 20% ಆಫ್. ಇದಲ್ಲದೆ ಇನ್ನೂ ಹಲವು ಆಕರ್ಷಕ ಕೊಡುಗೆಗಳು ನಿಮಗಾಗಿ. ಕಂಡೀಷನ್ ಸಪ್ಲೈ. ಸಂಭ್ರಮಗಳಿಗೆ ಮತ್ತಷ್ಟು ಹೊಳಪು ನೀಡಲಿದೆ ತನಿಷ್ಕ್ ನ ವಜ್ರಾಭರಣಗಳು. ತನಿಷ್ಕ್ ನಿಯರ್ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 8271244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಪೊನ್ನಂಪೇಟೆ ಮತ್ತೂರು ಗ್ರಾಮತ್ರ ಪುಕ್ಕಳ್ ಚಂಡ ಸುಬ್ಬಯ್ಯ ಅಂಗಡ ಪೊಣ್ಣು ಜಾಜಿಯಮ್ಮ ಜಾಜಿ ಅಂಗ ಇಂದು ಮರಣಪಟ್ಟಿತು. ಅಳು ದಂಡು ಬೈತ್ರ ಪೊಕ್ಕಳ್ ಚಂಡ ಜಾಜಿಯಮ್ಮ ಜಾಜಿ ಅಂಗಡ ತಾಮನೆ ಕಾಕ್ಯರ ಆಕಿರಿ ಕಾರ್ಯ ನಾಳೆ 11 ಗಂಟೆಗೆ ನಡಪ. ಮೂಲತ್ ಹೊದ್ದೂರು ಕಾರಳನ ಬೆಂಗಳೂರು ಎಸ್ಜಿ ಪಾಳ್ಯತ್ ವಾಸೈಂಜ ಮುಂಡೋಟಿರ ಪೌತಿರಾಜ ಮುತ್ತಣ್ಣ ಅಂಗಡ ಮೋವ ಕಾರ್ತಿಕ್ ಮೇದಪ್ಪ ಅಂಗ ಇಂದು ಮರಣಪಟ್ಟಿತು. 23 ಬೈತ್ರ ಮುಂಡೋಟಿರ ಕಾರ್ತಿಕ್ ಮೇದಪ್ಪ ಅಂಗಡ ಆಕಿರಿ ಕಾರ್ಯ ನಾಳೆ ಹೊದ್ದೂರು ಮುಂಡೋಟಿರ ಐನು ಮನೆಯಲ್ಲಿ ನಡಪ ಎಂದು ಒಕ್ಕ ಕರಾರು ಚಿಟ್ಟಿತು. ಮಡಿಕೇರಿ ಕರವಳೆ ಬಾಡಗ ಗಲ್ಫ್ ಕ್ಲಬ್ ಸಮೀಪ ವಾಸ ಇರುವ ಮೂವನ ಕಾರ್ಯಪ್ಪ ಅವರ ಪತ್ನಿ ಭಾರತಿ ಅವರು ಇಂದು ನಿಧನರಾದರು. 71 ವರ್ಷ ಪ್ರಾಯದ ಮೂವನ ಭಾರತಿ ಅವರ ತವರು ಮನೆ ಅಪ್ಪಯ್ಯಂಡ್ರ. ಇವರ ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಸ್ವಂತ ಮನೆಯಲ್ಲಿ. 61 ಗ್ರಾಮದ ಚಾತುರನ ಉತ್ತಯ್ಯ ಅವರ ಪತ್ನಿ ಕಮಲಾಕ್ಷಿ ಕಮಲ ಅವರು ಇಂದು ನಿಧನರಾದರು. 60 ವರ್ಷ ಪ್ರಾಯದ ಚಾತುರನ ಕಮಲಾಕ್ಷಿ ಕಮಲ ಅವರ ತವರು ಮನೆ ಹೊಸ್ಮನೆ ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಸ್ವಂತ ಮನೆಯಲ್ಲಿ. ಮಡಿಕೇರಿ ಇಂದಿರಾನಗರ ನಿವಾಸಿ ಫೆಲಿಕ್ಸ್ ಡಿಸೋಜಾ ಅವರು ಇಂದು ನಿಧನರಾದರು. 64 ವರ್ಷ ಪ್ರಾಯದ ಫೆಲಿಕ್ಸ್ ಡಿಸೋಜಾ ಅವರ ಅಂತ್ಯಕ್ರಿಯೆ ನಾಡಿದ್ದು ಅಂದರೆ ಬುಧವಾರ 11 ಗಂಟೆಗೆ ಮಡಿಕೇರಿಯ ಸೆಂಟ್ ಮೈಕಲ್ ಚರ್ಚ್ನಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದನುಳ್ಳ ಊಚಟಂಗಡ ರವಿ ಸುಬ್ಬಯ್ಯ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿರ 3 ತಿಂಗತ್ರ ಸಭೆ ಮಂಡಳಿರ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪಯಿಂದ ಕೊರವಕಾರಕೆಯಲ್ಲಿ ನಡೆದದ್ದು. ಈ ಸಭೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮದ್ದು ಗಿಡತರ ತೋಟ ಮಾಡೋಕೆ ಕ್ರಮ ಇಡ್ತಾವ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ಸಭೆಯಲ್ಲಿ ಒಪ್ಪಿಗೆ ಗಿಟ್ಟಿತು. ಮಿನ್ಯಕ್ಕೆ ಮಂಡಳಿರ ಕಾರ್ಬಾರಕ್ಕೆ ಏರ ಅನುದಾನ ಪಣ ತರಣೊಂದು ಸರ್ಕಾರಕ್ಕೆ ಬೋಡಿಕೆ ಕೊಡ್ತಿತ್ತು. ನಲ್ಲ ಕಾರ್ಬಾರ್ ಮಾಡೋಣಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿಸಿ. ಕೇಂದ್ರ ಸರ್ಕಾರ ಹತ್ರ ಆದೇಶ ಪೋಲೆ ದಂಡ ಇರ್ತಿರೋ ದಂಡ 23ನೇ ಕಾಲಕ್ಕೆ ರೈತಾಂಗಕ್ಕೆ